ಕೃಷಿಯಲ್ಲಿ ಬೆಳೆದಂತ ಆಹಾರ ಧಾನ್ಯಗಳಿಗೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಬೆಲೆ ಸಿಕ್ಕರೆ ಮಾತ್ರ ಆ ರೈತ ಆರ್ಥಿಕವಾಗಿ ಸಶಕ್ತ ಆಗ್ಬೋದು. ಆದರೆ ಒಳ್ಳೆ ಮಾರುಕಟ್ಟೆದ ವ್ಯವಸ್ಥೆ ಇಲ್ಲದಗೋಸ್ಕರ ನಾವು ಇವಾಗ ಇದು ಮೆಡಿಸಿನ್ ಪ್ಲಾಂಟ್ ಬೆಳೆದು ಅದರದೇ ಆದಂತ ಒಂದು ಕಂಪನಿ ಜೊತೆ ಟೈಪ್ ಮಾಡಿಕೊಂಡು ಕೊಡಬೇಕು, ಇದರಲ್ಲಿ ಒಳ್ಳೆ ಆದಾಯ ಬರಬಹುದು ಅಂತ ನಿರೀಕ್ಷೆ ಇಟ್ಟುಕೊಂಡು ಈ ಮೆಡಿಸಿನ್ ಪ್ಲಾಂಟ್ ಬೆಳೀತಾ ಇದೆ ಸರ್. ಅಡ್ಡಿಲ್ಲ, ಈ ವಿಚಾರವನ್ನ ತಮ್ಮ ತಲೆಗೆ ತುಂಬಿದವರು ಯಾರು ಅಂತ? ನಾವು ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಕೆಲವು ರೈತರು ಬೆಳೀತಾ ಇದ್ದಾರೆ ಸರ್. ಬೆಳೆದಿದ್ದು ನೋಡ್ಬಿಟ್ಟು ಸುಮಾರಾಗಿ 2-3 ಸಲ ಅವ್ರ ತೋಟಕ್ಕೆ ಹೋಗಿ ನೋಡ್ಕೊಂಡು ಬಂದು ಅವ್ರಿಗೊಂದು ಪ್ರೇರಣೆಯಿಂದ ನಾವು ಈ ಮೆಡಿಸಿನ್ ಪ್ಲಾಂಟ್ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದು ಯಾವಾಗಿಂದ ಯಾವ ಔಷಧಿ ಬೆಳೆಗಳನ್ನ ನೀವು ಶುರು ಮಾಡಿದ್ರಿ, ಹೆಂಗ್ ಶುರು ಮಾಡಿದ್ರಿ, ಯಾರು ಬಂದು ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ರು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಈ ಔಷಧಿ ಸಸ್ಯ ಬೆಳೆದಕ್ಕಿಂತ ಮುಂಚೆ ಕೆಲವು ರೈತರ ಒಡನಾಟನ ಇತ್ತುರಿ. ಆಮೇಲೆ ಈ ಆಯುರ್ವೇದಿಕ್ ಡಾಕ್ಟರ್ಸ್ ಒಂದು ಆದೇಶದ ಮೇರೆಗೆ ನಾವು ಈ ಮೆಡಿಸಿನ್ ಪ್ಲಾಂಟ್ ಬೆಳೆಯಕ್ಕೆ ಶುರು ಮಾಡಿದ್ರಿ ಸರ್. ಮೊದಲನೇದಾಗಿ ಈಗ ಶತಾವರಿ, ನುಗ್ಗೆಸೊಪ್ಪು, ಅರಿಶಿಣ, ಆಮೇಲೆ ಇದು ಸಫೇದ್ ಮುಸ್ಲಿ, ಅಶ್ವಗಂಧ, ಇಂತಿಂತವು ಬೆಳೀತಾ ಇದೆ ಸರ್. ಇವಾಗ ಇದನ್ನ ಹೆಂಗ್ ಬೆಳೀತಾ ಇದ್ರಿ, ಯಾವ ಭರವಸೆ ಮೇಲೆ ನೀವು ಬೆಳೀತಾ ಇದ್ರಿ? ಅಂದ್ರೆ ಅದು ಕಂಪನಿ ಜೊತೆ ಒಪ್ಪಂದ ಕೃಷಿ ಅಂತ ಹೇಳ್ತಾರಲ್ಲ ಸರ್, ಒಪ್ಪಂದ ಕೃಷಿ ಮುಖಾಂತರ ನಾವು ಒಪ್ಪಂದ ಮಾಡಿಕೊಂಡು ಅವರು ಈ ಇಂತಿಷ್ಟು ರೇಟ್ನಲ್ಲಿ ಈ ಪದಾರ್ಥಗಳನ್ನ ತಗೋತೀವಿ ಅಂತ ಹೇಳಿದಕ್ಕೆ ಅದನ್ನ ಅವರೇ ಆಗಿ ಕೊಟ್ರು ಸರ್. ಕೊಟ್ಟಾಗ ಅದನ್ನ ಈಗ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರಿ ಸರ್. ಅಡ್ಡಿಲ್ಲ, ಈಗ ನೀವು ಅಶ್ವಗಂಧ ಶುರು ಮಾಡಿದ್ರಿ, ಸಫೇದ್ ಮುಸ್ಲಿ ಶುರು ಮಾಡಿದ್ರಿ, ಯಾವ ಕಂಪನಿಗಳು ನಿಮಗೆ ಇಂಥದ್ದನ್ನ ಬೆಳೆಯೋದಕ್ಕೆ ಸಸಿಗಳನ್ನು ಕೊಟ್ಟರು, ಯಾವ ರೀತಿ ಕೊಟ್ಟರು, ಅದಕ್ಕೆ ನೀವೆಷ್ಟು ಖರ್ಚು ಮಾಡಿದ್ರಿ, ಮತ್ತೆ ನಿಬಂಧನೆಗಳು ಏನು ಅವರಿಗೆ, ಮತ್ತೆ ನೀವು ಹಳ್ಳಿ ಕೊಡೋದಕ್ಕೆ ಏನೇನು ನಿಬಂಧನೆಗಳದಾವ, ಮತ್ತೆ ರೇಟ್ ಹ್ಯಾಂಗ್ ಫಿಕ್ಸ್ ಆಗ್ತದೆ, ಇದೆಲ್ಲ ನಿಮ್ಮ ಅನುಭವಗಳನ್ನು ಹೇಳ್ರಿ ಸರ್. ಮೊದಲು ಕಂಪನಿಗಳು ರೈತರ ಜೊತೆ ಒಪ್ಪಂದ ಕೃಷಿ ಮೇರೆಗೆ ಅವರು ಅಗಿಗಳನ್ನು ಕೊಟ್ಟರು, ಆ ಪ್ರಕಾರ ನಾವು ಪ್ಲಾಂಟೇಶನ್ ಮಾಡಿದ್ವಿ. ಮುಂದೆ ಅದು ಈ ಅವರು ಒಪ್ಪಂದದ ಪ್ರಕಾರ ತಗೊಂಡು ಹೋಗಲಿಲ್ಲ. ಕಾರಣ ಅಂತಂದ್ರೆ ಈ ಕೋವಿಡ್ ಕಾರಣ ಹಚ್ಚಿಬಿಟ್ಟು ಅವರು ಏನೋ ನಮ್ಮ ಕಡೆ ಜೊತೆ ಹೆಂಗ್ ರೈತರ ಜೊತೆ ಒಪ್ಪಂದ ಮಾಡ್ತಾರೋ ಅದೇ ವಿದೇಶ ಕಂಪನಿಗಳ ಜೊತೆನೆ ಅದೇ ತರ ಅವರು ಒಪ್ಪಂದ ಮಾಡ್ಕೊಂಡಿರ್ತಾರಂತಾರೆ. ಅವ್ರು ತಗೊಂಡು ಹೋಗಲಾರ್ದಕ್ಕೆ ನಮ್ಮ ಹತ್ರ ತಗೊಂಡು ಹೋಗ್ಲಿಲ್ಲ ರೀ. ಈಗ ಅವರು ತಗೊಂಡು ಹೋಗಿಲ್ಲ ಅಂದ್ರೂ ಕೂಡ ಬೇರೆ ಕೇರಳದ ಕೆಲವು ಕಂಪನಿಗಳು ಬಂದಿದ್ದಾರೆ ಸರ್. ಇವಾಗ ಅವ್ರು ತಗೊಂಡು ಹೋಗ್ಲಕ್ಕ ಮುಂದೆ ಬಂದಿದ್ದಾರೆ, ಅದನ್ನ ತೆಗೆದು ಹಾರ್ವೆಸ್ಟಿಂಗ್ ಮಾಡಿ ಕೊಡ್ಬೇಕು ಸರ್. ಅಂದ್ರೆ ಮೊದ್ಲು ಯಾರು ನಿಮ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ರು ಅವ್ರು ಒಯ್ಲಿಲ್ಲ, ಕೋವಿಡ್ ಬಂದಿದ್ದಕ್ಕೆ ಅದೊಂದು ಕಾರಣ ಕೊಟ್ಟು ತಗೊಂಡು ಹೋಗ್ಲಿಲ್ಲ, ಬೇರೆ ಕಂಪನಿಗಳು ಈಗ ಬರ್ತಾ ಇದಾವ ನಿಮ್ ಕಡೆ? ಬರ್ತಾ ಇದೆ ಸರ್, ಬರ್ತಾ ಇದ್ರು. ಪುನಃ ಕಂಪನಿ ಬಂದಿದ್ದಾರೆ ಸರ್, ಕೇರಳ ಕಂಪನಿ ಬಂದಿದ್ದಾರೆ, ಬೆಂಗಳೂರದವ್ರು ಬಂದಿದ್ದಾರೆ ಸರ್. ಅದನ್ನೆಲ್ಲ ಲ್ಯಾಬ್ ಚೆಕ್ ಮಾಡ್ಕೊಂಡು ತಗೋತೀನಿ ಅಂತ ಪರವಾಗಿಲ್ಲ ಸರ್, ಲ್ಯಾಬ್ ಚೆಕ್ 100 ಮಾಡಲಿ ಅಂತಂದ್ರೆ, ಯಾಕಂತಂದ್ರೆ ಅಲ್ಲಿ ಕೆಮಿಕಲ್ಸ್ ಇಲ್ಲ ಅಂತ ಅನ್ನೋದು ಸಾಬೀತಾಗಬೇಕಲ್ಲ ಸರ್ ಅವರು, ಅವಾಗ ತಗೊಳ್ಳಿ ಅಂತ ಹೇಳಿದ್ದೀನಿ ಸರ್. ಅವರು ಮಾಡ್ತಾ ಇದ್ದಾರೆ ಸರ್. ಆಲ್ರೆಡಿ ನಾನು ಐಎಂಒದಿಂದ ಸರ್ಟಿಫೈಡ್ನೂ ಆಗಿದೆ ಸರ್. ನಮ್ಮ ಕ್ಷೇತ್ರ ಇಸ್ಕಾನ್ದವರು ಇನ್ಸ್ಪೆಕ್ಷನ್ 3 ನಿರಂತರ ಬಂದು ಐಎಂಒದಿಂದ ಸರ್ಟಿಫಿಕೇಶನ್ ಸಿಕ್ಕಿದ್ದಾರೆ. ಅದು ಮುಂದುವರ್ಸ್ಕೊಂಡು ಅದು ರಿನ್ಯೂವಲ್ ಮಾಡ್ಕೋತ ಹೋಗೋಕ್ಕಾಗಲಿಲ್ಲ ಸರ್, ಅದು ಕಂಪ್ನಿಯವರು ಅಲ್ಲಿಗೆ ನಿಲ್ಲಿಸಿದ್ರು. ಹಿಂಗಾಗಿ ಮುಂದೆ ಹೋಗಲಿಲ್ಲ ಸರ್. ಈಗ ನೀವೇನು ಒಪ್ಪಂದ ಮಾಡಿಕೊಂಡ ನಂತರ ಒಂದನೇ ಸಲ ಯಾರು ತಗೊಂಡು ಹೋದ್ರು, ಮತ್ತೆ ಅದರ ನಂತರ ಈಗೇನು ತಾವು ಹೇಳ್ತಾ ಇದ್ರೆ ಬೇರೆ ಕಂಪನಿಗಳು ಬರ್ತಾ ಇದ್ದಾವೆ ಅಂತೇಳಿ, ಅವ್ರ ಜೊತೆಗೆ ನೀವು ಯಾವ ರೀತಿಯಾದಂತಹ ಒಂದು ಒಪ್ಪಂದ ಮಾಡ್ಕೊಂಡಿರಿ, ಹೆಂಗ್ ಮಾರಾಟ ಮಾಡಬೇಕು ಅಂತ ಹೇಳಿ ಒಪ್ಪಂದ ಮಾಡ್ಕೊಂಡಿರಿ ಸರ್? ಈಗ ಹೊಸ ಬರ್ತಕ್ಕಂಥ ಕಂಪ್ನಿ ಜೊತೆ ಒಪ್ಪಂದಂತೂ ಮಾಡ್ಕೊಂಡಿಲ್ಲ ರೀ. ಅವ್ರು ನೇರವಾಗಿ ನಮ್ಮ ತೋಟಕ್ಕೆ ಬಂದು ಅವೆಲ್ಲ ಚೆಕ್ ಮಾಡಿಕೊಂಡು ನಾವು ಬೆಳೆಯುವಂತ ಪದ್ಧತಿ ರೀತಿ ಎಲ್ಲವನ್ನು ನೋಡಿಕೊಂಡು ಅವರು ತಗೊಳಿಕ್ಕೆ ಪ್ರಾರಂಭಿಸಿದ್ರು ಸರ್. ಇನ್ನ ಕೊಟ್ಟಿಲ್ಲ ರೀ, ಕೊಡಬೇಕು ಅಷ್ಟೇ. ಅಂದ್ರೆ ನಿಮಗೆ ಭರವಸೆ ಅದ ಅವ್ರು ತಗೊಂಡು ಹೋಗ್ತಾರ ಅಂತ ಹೇಳಿ? ತಗೊಂಡು ಹೋಗ್ತಾ ಇದೆ ಸರ್. ಇವಾಗಾದ್ರೂ ಬಹಳ ಅವರು ಬೇಗ ಬೇಗ ತೆಗೆದು ಕೊಡ್ರಿ ಅಂತ ಹೇಳಿದ್ರೆ ಒತ್ತಡ ತರ್ತಾ ಇದ್ದಾರೆ ಸರ್. ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣ ಅಂತಂದ್ರೆ ಅಲ್ಲಿ ಹೊಲದಲ್ಲಿ ಡ್ರಿಪ್ ಪೈಪ್ ಎಲ್ಲ ತೆಗೆದುಬಿಟ್ಟು ಹಿಂಗೆ ಕೆಲವೊಂದು ಕೆಲಸ ಇದ್ದದಗೋಸ್ಕರ ಇನ್ನೂ ಸ್ವಲ್ಪ ನಾವೇ ಇನ್ನೊಂದು ವಾರ 2 ಮುಂದೆ ಹಾಕ್ತಾ ಇದ್ದೀವಿ ಸರ್. ಅಂದ್ರೆ ನಿಮಗೆ ಆಳುಗಳ ಸಮಸ್ಯೆ ಏನಿಲ್ಲ, ಅದನ್ನೆಲ್ಲ ಅಂದ್ರೆ ಕೊಯ್ಲು ಮಾಡಿ ಕಳಿಸೋದಕ್ಕೆ ಪ್ಯಾಕಿಂಗ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ನಿಮಗೆ? ಹಾಗೇನಿಲ್ಲ ಸರ್. ಆದ್ರೂ ನೇರವಾಗಿ ನಾವು ಪ್ರೊಸೆಸಿಂಗ್ ಅಂತೂ ಮಾಡೋಲ್ಲ ಸರ್, ಯಾಕೆ ಪ್ರೊಸೆಸಿಂಗ್ ಮಾಡುವಂತ ಯೂನಿಟ್ ನಮ್ಮ ಹತ್ರ ಇಲ್ಲ ಸರ್. ಅವ್ರ ಕಂಪ್ನಿ ಜೊತೆ ಆ ಕಂಪ್ನಿ ಹತ್ರ ಅದಾವ್ರಿ, ಅವ್ರು ನೇರವಾಗಿ ಹಸಿದೇ ನಾನು ತಗೊಂಡು ಬಿಡ್ತಾರೆ, ಅವ್ರು ಪ್ರೊಸೆಸಿಂಗ್ ಮಾಡಿಕೊಂಡು ಅವರು ಪೌಡರ್ ಮಾಡ್ಕೊಂತಾರೆ ಸರ್. ಅಂದ್ರೆ ನಿಮಗೆ ಕಳಿಸೋದಕ್ಕೆ ಏನು ಸಮಸ್ಯೆ ಇಲ್ಲ? ಈಗೇನು ಸಮಸ್ಯೆ ಅನಿಸಿಲ್ಲ ಸರ್, ಯಾಕಂದ್ರೆ ಈ ಬೇರೆ ಕಂಪ್ನಿಗಳು ಬಂದಿದ್ದೇವಲ್ಲ ಸರ್, ಅವ್ರು ಬಂದಿದ್ದೇವ್ರೆ ಅದಕ್ಕೆ ಅವ್ರು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ಅಶ್ವಗಂಧ ನೀವು ಕಳಿಸ್ತಾ ಇದ್ದೀರಿ ಅಂತ ಹೇಳಿ ತಿಳ್ಕೊಳ್ಳೋಣ, ಅಶ್ವಗಂಧದ ರೇಟ್ ಏನು ಫಿಕ್ಸ್ ಮಾಡ್ತಾರೆ ಅವರು, ಒಂದು ಕ್ವಿಂಟಲ್ಗೆ ಇಷ್ಟೊಂದು ಫಿಕ್ಸ್ ಮಾಡ್ತಾರೋ ಅಥವಾ ಕೆಜಿ ಲೆಕ್ಕದ ಮೇಲೆ ಮಾಡ್ತಾರೋ, ಹೆಂಗೆ ಮಾಡ್ತಾರೆ? ಕೆಜಿ ಲೆಕ್ಕ ಮೇಲೆ ಮಾಡ್ತಾರೆ ಸರ್ ಅವರು. ಈಗ ಶತಾವರಿ ಇದು ಡ್ರೈ ಶತಾವರಿ ಅಂತಂದ್ರೆ ಹಸಿದ ಶತಾವರಿ ತಗೊಳಕ್ಕೆ 10 ಅಂತ ಅಂದಿದ್ದಾರೆ ಸರ್. ಆದರೂ ನಿಜವಾಗ್ಲೂ ಸ್ವಲ್ಪ ಅದು ವರ್ಕೌಟ್ ಆಗಲ್ಲ ರೀ. ಅನಿವಾರ್ಯ ಅದಲ್ಲ, ಯಾಕಂದ್ರೆ ಮೊದಲಿನ ಕಂಪನಿ ಅವ್ರಿಗೆ ನಮ್ಮ ಮೋಸ ಮಾಡೋದಕ್ಕೋಸ್ಕರ ಈಗ ಅನಿವಾರ್ಯನೂ ಕೊಡಲೇಬೇಕಾಗಿದೆ ಸರ್. ಆ ದೃಷ್ಟಿಯಿಂದ ಇಟ್ಕೊಂಡು ಕೊಡ್ತಾ ಇದೆ ಸರ್. ಈಗ ಇಂಥ ಒಂದು ಬೆಳೆ ಬೆಳಿಬೇಕು ಅಂತಂದಾಗ ಯಾವ ರೀತಿ ನಿಮ್ಮ ಅನುಭವ ಇಂಥ ಒಂದು ಸಾಹಸಕ್ಕೆ ನಮ್ಮ ರೈತರು, ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ನೋಡೋದಿಲ್ಲ, ಈಗಾಗಲೇ ನಾವು ಮಾತಾಡ್ದಂಗೆ ಔಷಧೀಯ ಬೆಳೆಗಳನ್ನು ಭಾಳ ಕಡಿಮೆ ಬೆಳೆಯವರು, ಎಲ್ಲೋ ಒಬ್ಬರು ಇಬ್ಬರು ತಮ್ಮಂಥವ್ರು ಈಗ ಬೆಳೆದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ಈಗ ನಿಮಗಿಷ್ಟು ಕಷ್ಟ ಆಯಿತು ಅಂತಂದಮೇಲೆ ಮುಂದಿನ ದಿನಗಳಲ್ಲಿ ನಾನು ಇದನ್ನು ಬೆಳಿಬೇಕೋ ಬೆಳಿಬಾರ್ದು ಅಥವಾ ಬಿಟ್ಟು ಬಿಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ತಾವು ಬರ್ತೀರಿ ಅಂತ ಹೇಳ್ತಾ ಅನಿಸ್ತದೆ. ಹೆಂಗೆ ಅನಿಸ್ತದೆ ನಿಮಗೆ, ಮುಂದೆ ಬೆಳಿಬೇಕಂತೀರೋ ಇಲ್ಲ ಇದನ್ನು ಬಿಟ್ಟು ಮತ್ತೆ ಬೇರೆ ಬೆಳೆಗಳನ್ನು ಬೆಳೆಯೋಣ ಅಂತೀರಿ? ಇಲ್ಲ ಸರ, ಇದಕ್ಕೆ ಕಾನೂನು ರೀತಿಯಿಂದ ಸರ್ಕಾರ ಆ ರೈತನಿಗೆ ಒಂದು ಭದ್ರತೆ ಮಾಡಿಕೊಡ್ಬೇಕು ಸರ್. ಯಾಕೆ ಅಂತಂದರೆ ಇವತ್ತು ಕೇಂದ್ರ ಸರ್ಕಾರ ಒಂದು 3 ನಿಯಮಗಳನ್ನು ಮಾಡಿತ್ತಲ್ಲ ಸರ್, ಅದು ಆ ನಿಯಮಗಳ ಪಾಲನೆ ಮಾಡಿ ಅಂದರೆ ಇವರು ಒಪ್ಪಂದ ಕೃಷಿಯಲ್ಲಿ ನಾವು ಏನು ಒಪ್ಪಂದ ಮಾಡಿಕೊಂಡಿವಿ ಅವರು ತಗೊಳ್ತಬೇಕು, ರೈತ ಕೊಡಬೇಕು. ಆವಾಗ ರೈತಗೂ ಅನ್ಯಾಯ ಆಗಲ್ಲ, ಕಂಪ್ನಿಗಳನ್ನು ಅನ್ಯಾಯ ಆಗಲ್ಲ. ಇಲ್ಲಿ ಕಂಪ್ನಿಗಳು ಮೋಸ ಮಾಡ್ತಾ ಇದ್ದಾರೆ, ಅದಕ್ಕೆ ರೈತಗೆ ಆ ಕಂಪ್ನಿಗಳ ಜೊತೆ ಒಪ್ಪಂದೇನೋ ಮಾಡ್ಕೊಂಡಿರ್ತಾರೆ, ಬಟ್ ಕೇಳುವಂಥ ಹಕ್ಕಿಲ್ಲ. ಅದಕ್ಕೆ ಕಾನೂನು ರೀತಿಯಲ್ಲಿ ಕಾಯ್ದೆ ರೂಪದಲ್ಲಿ ಸರ್ಕಾರ ಅದಕ್ಕೆ ಜಾರಿ ತಂದಿದ್ದರೆ ಮಾತ್ರ ಅದು ಈಗೇನು ಬಾಧಕ ಅಂತ ಅನಿಸಲ್ಲ ಸರ್. ಇದು ಬೆಳೆಯೋದಕ್ಕಿಂತ ಮೊದಲು ನೀವೇನಾದರೂ ಯಾರ ಜೊತೆಗೆ ಆದರೂ ಇದ್ರ ಬಗ್ಗೆ ಸಲಹೆ ಸೂಚನೆ ಕೇಳಿದ್ರಿ? ಅಂದ್ರೆ ಕೃಷಿ ಇಲಾಖೆ ಇರ್ಬೋದು ಅಥವಾ ವಿಶ್ವವಿದ್ಯಾಲಯ ಇರ್ಬೋದು, ತಜ್ಞರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಇವ್ರ ಜೊತೆಗೆ ಏನಾದರೂ ನೀವು ವಿಚಾರ ವಿನಿಮಯ ಮಾಡಿದ್ರಿ? ಮಾಡಿದೆ ಸರ್. ಬಾಗಲಕೋಟೆ ಹಾರ್ಟಿಕಲ್ಚರ್ ವಿಶ್ವವಿದ್ಯಾಲಯದಲ್ಲಿ ಕೆಲವು ಔಷಧಿ ಸಸ್ಯದ ವಿಜ್ಞಾನಿಗಳ ಜೊತೆ ರೀ ಮಾಡಿದ್ರೆ ಸರ್. ಆದ್ರೆ ಅವರು ಮಾರುಕಟ್ಟೆ ಬಗ್ಗೆ ಒಂದಿಷ್ಟು ತಿಳ್ಕೊಂಡೇ ಮಾಡಿ ಅಂತ ಹೇಳಿದ್ರು ಸರ್. ಮೊದಲು ಇದೇ ಕಂಪ್ನಿಯವರು ಮಹಾರಾಷ್ಟ್ರದಲ್ಲಿ ಸರಿಯಾಗಿ ಒಯ್ದಿದ್ದಾರೆ ರೀ, ಇತ್ತಿತ್ತಲಾಗಿ ಅವರು ಈ ತರ ಮೋಸ ಮಾಡಿಬಿಟ್ರೆ ಅಷ್ಟೇ ರೀ. ಈಗಿನ ಸ್ಥಿತಿ ಒಳಗೆ ನಿಮಗೆ ನಿಮ್ಮ ಏನು ಬೆಳೆದಿರಲ್ಲ, ನೀವು ಈ ಔಷಧೀಯ ಬೆಳೆಗಳಿಗೆ ನಿಮಗೆ ಸರಿಯಾಗಿ ರೇಟ್ ಬರುವುದಿಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಅಲ್ಲ? ಈಗಿನ ಸದ್ಯ ಅನಿವಾರ್ಯಕ್ಕಾಗಿ ಅನಿಸುತ್ತೆ ಸರ್, ನಿಜವಾದ ಬೆಲೆ ಇದೆ ಸರ್. ಅದು ಇವತ್ತು ಉದಾಹರಣೆ ಹೇಳ್ಕೊಟ್ಟು ಹೇಳ್ಬೇಕಂತಂದ್ರೆ ಶತಾವರಿ, ಶತಾವರಿ ಬೇಸ್ ಮೆಡಿಸಿನ್, ಅದು ಇಲ್ಲದೆ ಮೆಡಿಸಿನ್ ಯಾವ ಮೆಡಿಸಿನ್ ತಯಾರು ಮಾಡೋಕೆ ಆಗೋದಿಲ್ಲ ಅಂತ ಇವತ್ತು ಆಯುರ್ವೇದಿಕ ತಜ್ಞರು ಹೇಳ್ತಾರೆ. ಇವತ್ತು ಕಂಪ್ನಿಗಳಿಗೂ ಅವಶ್ಯಕತೆ ಇದೆ, ಇವತ್ತು ಮನುಕುಲಕ್ಕೆ ಅವಶ್ಯಕತೆ ಇದೆ ಸರ್. ಬಟ್ ಏನಾಗಿದೆ ಅಂತಂದರೆ ಈ ದಲ್ಲಾಳಿಗಳ ಮಧ್ಯಂತ ದಲ್ಲಾಳಿಗಳಿಂದ ಅದು ಈ ಕಡೆ ರೈತನಿಗೂ ಮೋಸ ಆಗ್ತಾ ಇದೆ, ಈ ಕಡೆ ಕಂಪ್ನಿಗಳಿಗೂ ಮೋಸ ಆಗ್ತಾ ಇದೆ. ನೇರವಾದ ಕಂಪ್ನಿಗಳೇನೆ ರೈತರ ಜೊತೆ ಟೈಪ್ ಮಾಡಿಕೊಂಡು ತಗೊಳಕ್ಕೆ ಮುಂದೆ ಬಂದರೆ ಸಮಸ್ಯೆನ ಉದ್ಭವಿಸಲ್ಲ ಸರ್. ಮತ್ತೆ ಈಗ ನೀವು ನೇರವಾಗಿ ಕಂಪ್ನಿಗಳ ಜೊತೆಗೆ ಮಾತಾಡಿಲ್ಲ, ವ್ಯವಹಾರ ಮಾಡಿಲ್ಲ? ಕಂಪ್ನಿಯಲ್ಲ ಸರ್, ಅವರು ಒಬ್ಬರ ಥರ ಇತ್ತಿತ್ತಾಗಿ ಗೊತ್ತಾಗಿದೆ ಸರ್, ಅವ್ರು ದಲ್ಲಾಳಿಗಳು. ಅದು ಅಗಿ ಎಲ್ಲ ಏನೋ ಮಾರಾಟ ಮಾಡಿ ಅದು 2 ರೂಪಾಯಿ ಸಿಗುವಂಥ ಅಗಿ 20-25 ರೂಪಾಯಿ ಕೊಟ್ಟು ಅವರೊಬ್ಬರು ದಲ್ಲಾಳಿ ಅಂತ ಅನ್ನೋದು ಇತ್ತಿತ್ತಲಾಗಿ ಗೊತ್ತಾಯ್ತು ಸರ್. ಅದು ಮೊದಲೆಲ್ಲ ಕಂಪ್ನಿ ಅಂತಲೇ ನಾವು ನಂಬ್ಕೊಂಡಿವ್ರಿ ಸರ್. ಅದು ಟೈಪ್ ಮಾಡ್ಕೊಂಡು ಆದ ಥರ ಏನೇನೋ ಹೇಳಿದ್ರೆ ಸರ್, ಹೇಳಿಬಿಟ್ರು ಈಗ ಅವರು ಮಾಡಿದ್ದು ನೋಡಿದ್ರೆ ಅವರು ಒಬ್ಬರು ದಲ್ಲಾಳಿಗಳು ಅಗಿ ಮಾರಾಟ ಮಾಡಿಕೊಂಡು ರೈತರ ಒಂದು ಶೋಷಣೆ ಮಾಡಿದ್ರು ಅಂತ ಅನಿಸುತ್ತೆ ಸರ್. ಅಡ್ಡಿಲ್ಲ, ಯಾಕಪ್ಪ ಅಂತಂದರೆ ಈಗ ಕಂಪನಿಗಳಿರ್ತಾವಲ್ಲ, ಅವ್ರದ್ದೇ ಆದಂಥ ಬಂಡವಾಳ ಇರ್ತದೆ, ಅವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಇರ್ತದೆ, ಅದನ್ನೆಲ್ಲ ಪೋಷಣೆ ಮಾಡಬೇಕಲ್ಲ ಅವರು. ಈಗ ನೀವು ಏನು ವ್ಯವಹಾರ ಕಂಪನಿ ಜೊತೆಗೆ ಮಾಡಿರಿ, ಆ ವ್ಯವಹಾರ ಕಂಪನಿ ಗೊತ್ತೇ ಇಲ್ಲ ಅನ್ನುವಂಥದ್ದು ಒಂದು ಈ ಒಂದು ವಿಚಾರ ಇಲ್ಲಿ ನಮಗೆ ಗೊತ್ತಾಗ್ತದೆ. ಹೌದಾ? ನೀವೇನು ನೀವು ರೈತರು ಸಪ್ಲೈ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಏನು ಒಪ್ಪಂದ ಮಾಡ್ಕೊಂಡಿನಿ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಅದು ನೇರವಾಗಿ ಕಂಪ್ನಿ ಗೊತ್ತಾಗೇ ಇಲ್ಲ. ಆಗಿಲ್ಲ ಸರ್, ಆಗಿಲ್ಲ ಸರ್, ಈ ಮಧ್ಯವರ್ತಿಗಳು ಮಾತ್ರ ಈ ತರ ಮೋಸ ಮಾಡಿದೆ ಸರ್. ಅದು ನಿಜವಾಗ್ಲೂ ಕಂಪ್ನಿಯವರು ಆ ತರ ಮೋಸ ಮಾಡಲ್ಲ ಸರ್, ನಿಜವಾಗ್ಲೂ ಮಾಡಲ್ಲ ರೀ. ಈ ಮಧ್ಯವರ್ತಿಗಳು ಅದರಲ್ಲ ಸರ್, ದಲ್ಲಾಳಿಗಳು ಅಂತಾರಲ್ಲ ಸರ್, ಅವರು ಅವರಿಂದ ಮೋಸ ಆಗಿದ್ದೆ ಸರ್. ಅದ್ರ ಅದರ ನಂತರ ನೀವೇನು ನೇರವಾಗಿ ಕಂಪ್ನಿ ಸಂಪರ್ಕ ಯಾವ ರೀತಿ ಸಾಧಿಸಬೇಕು ಅಂತ ಹೇಳಿ ಅವ್ರಿಗೆ ಏನಾದರೂ ಮಾತಾಡುವಂತಹ ಒಂದು ಪ್ರಯತ್ನ ಏನು ಮಾಡಲಿಲ್ಲ ನೀವು? ಮಾಡಿದ್ರಿ ಸರ್, ಅದಕ್ಕೆ ಏನು ಯಶಸ್ವಿ ಕಾಣಕ್ಕೆ ಆಗಲಿಲ್ಲ ಸರ್. ಯಾಕಂತಂದ್ರೆ ಕಂಪ್ನಿ ಇರೋದು ಔರಂಗಾಬಾದ್ ಅಂತ ಹೇಳಿದ್ರಿ ರೀ, ಅದರದ್ದೇನೋ ಯಾವುದು ಎಂತ ಅನ್ನೋದು ನಾವು ಅದರಲ್ಲಿ ಮೊದಲು ಹೇಳ್ಬೇಕಂತಂದ್ರೆ ಅದರ ಸತ್ಯಾಸತ್ಯತೆಗಳನ್ನು ಕಂಡುಕೊಂಡು ಮಾಡಬೇಕಾಗಿತ್ತು, ನಂಬಿಕೆಯಿಂದ ಮಾಡಿದ್ವಿ ಅಷ್ಟೇ ರೀ. ಈಗ ಒಂದು ನಿಚ್ಚಳ ಆಗುವಂಥದ್ದು ಒಂದು ನಿಚ್ಚಳ ಆಗ್ತದೆ ಇದರೊಳಗೆ ಏನಪ್ಪ ಅಂತಂದ್ರೆ ನಾವು ನೇರವಾಗಿ ಕಂಪ್ನಿ ಜೊತೆಗೆ ವ್ಯವಹಾರ ಮಾಡಬೇಕು, ಆ ಒಂದು ಸತ್ಯಾಸತ್ಯತೆ ಗೊತ್ತಾದ ನಂತರನೇ ನಾವು ಈ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥದ್ದು. ನಡುವಿನ ಏನು ದಲ್ಲಾಳಿಗಳು ಇರ್ತಾರೆ, ವ್ಯಾಪಾರಿಗಳಿರ್ತಾರೆ, ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಂಬಬಾರದು ಅನ್ನುವಂಥದ್ದು, ಅಥವಾ ನಮ್ಮ ಏನು ಉತ್ಪನ್ನ ಇರ್ತದೆ ಅವ್ರ ಕೈಯಾಗಿ ಕೊಟ್ಟು ನಾವು ಅವ್ರ ಬೆನ್ನತ್ತಿ ತಿರುಗಾಡುವಂಥ ಪರಿಸ್ಥಿತಿ ಬರಬಾರದು ಅನ್ನುವಂಥದ್ದು. ಅದಕ್ಕೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಏನು ವಿಚಾರ ಮಾಡಿರಿ? ಸರಿ, ಏನೇ ಇದ್ದರೂ ರೈತ ಯಾರನ್ನೂ ನಂಬಿ ಕೃಷಿ ಮಾಡೋದು, ಯಾರನ್ನೂ ನಂಬಿ ಎಲ್ಲೋ ಯಾರ್ದನ್ನ ನಂಬಿಕೊಂಡು ಮಾಡೋದಕ್ಕಿಂತಲೂ ತಾನು ಬೆಳೆದಿದ್ದು ತಾನೇ ನೇರವಾಗಿ ಮಾರುಕಟ್ಟೆಗೆ ಹೋಗಿ ಮಾರುವಂಥ ಸಾಧ್ಯತೆ ಇರತಕ್ಕಂಥದ್ದನ್ನು ಆತ ಬೆಳಿಬೋದು. ಬೆಳೆದರೆ ಮಾತ್ರ ಅವ ಆರ್ಥಿಕವಾಗಿ ಸಶಕ್ತ ಆಗುತ್ತೆ.

ಯೋಗ ಮೂಡಿ ಬರ್ತಾನೆ ಚಂದಿರಾಮ, ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ಲು ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟಿ ಹಾಯ್ ಮೂಡಾಲು ಕುಣಿಗಲ್ಲು ಕೆರೆ ನೋಡೋರ್ಗೊಂದ ಈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ಲು ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟಿ. ಹಣ್ಣಿನಂತೆ ಬಾಗಿದ ಕುಣಿಗಲ್ಲು ಕೆರೆ ಭಾವ ತಂದಾನೆ ಬಣ್ಣದ ಸೀರೆ, ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ಲು ಕೆರೆ ಅಂದ ನೋಡಲು ಶಿವ ಬಂದ.